ಆಕಾಶವಾಣಿ ಕಲಬುರಗಿ. ವೇಳೆ 6:55. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ಕೃಷಿ ಹಾಡುಗಳನ್ನು ಅಲ್ಲದೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳ್ತೀರಿ. ಈ ಮಧ್ಯೆ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಕುರಿತು ಚರ್ಚೆ ಕೂಡ ಪ್ರಸಾರ ಆಗ್ತದೆ. ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆ ಅದ. ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗದ, ಆದರೂ ಮೋಡಗಳು ಕಾಣಿಸಿಕೊಳ್ಳಬಹುದು. ಬಿಸಿಲು ಕೂಡ ಇರ್ತದ, ಅಂದ್ರೆ ಬಿಸಿಲು ಮತ್ತು ಮೋಡಗಳ ಕಣ್ಣಾಮುಚ್ಚಾಲೆಯನ್ನ ನಾವು ನೋಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಕೃಷಿ ಹಾಡು. ಲೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೇಲೆ ಚೆನ್ನಾಗಿ ಹರಗಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೇಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ ಬರಬೇಕು ಬಹಳಷ್ಟು ಬಜ್ಜೆಯ ಇಳುವರಿಗೆ ಉತ್ತಮ ತಳಿಬೇಕು ಪರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು ಪರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು ಗಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು ಗಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕ್ಬೇಕು ಸರಿಯಾದ ಹೆಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕ್ಬೇಕು ಸರಿಯಾದ ಹೆಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಆತ್ಮೀಯ ರೈತ ಬಾಂಧವರೇ ನಿಮ್ಮ ನೆಚ್ಚಿನ ಕೃಷಿ ರಂಗದಲ್ಲಿ ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕಾರ್ಯಕ್ರಮಗಳ ಸೂಚಿ ಇಲ್ಲಿದೆ ಪ್ರತಿ ಸೋಮವಾರ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಮತ್ತೆ ಮೂಡಿ ಬರಲಿದೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಸರಣಿ May 8 ಮಾನಿಂಗ ಪ್ರತಿ ಮಂಗಳವಾರ ಎಂದಿನಂತೆ ಹದಿನೈದನೆಯ ವರ್ಷದಲ್ಲಿ ಪಾದಾರ್ಪಣೆ ಮಾಡಿರುವ ಸರಣಿ ಮೇಘ ಸಂದೇಶ ಪ್ರತಿ ಗುರುವಾರ ನಮ್ಮ ರೈತರಿಗೆ ದಿನನಿತ್ಯದ ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಜ್ಞ ಪರಿಹಾರ ನೀಡುವ ಸಮಕ್ಷಮ ನೇರ ಫೋನಿನ್ ಕಾರ್ಯಕ್ರಮ May 4 ಮೊದಲ ಪ್ರಸಾರ ಪ್ರತಿ ಶುಕ್ರವಾರ 11 ತರಲಿದೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಸಾರುವ ವಿಶೇಷ ಸರಣಿ ಹಳೆಯ ಹೊನ್ನು May 5 ಮೂಡಿಬರಲಿದೆ ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು ಪ್ರತಿ ಶನಿವಾರ ಜನಪದ ನಾಟಕಗಳು ಪ್ರತಿ ರವಿವಾರ ಕೃಷಿ ವಾರ್ತೆ ರೈತರ ಅಭಿಪ್ರಾಯ ಅನಿಸಿಕೆಗಳು ಸಾಂದರ್ಭಿಕ ಕಾರ್ಯಕ್ರಮಗಳು ಮೂಡಿಬರಲಿವೆ ಕೇಳಿ ಭಾಗವಹಿಸಿ ಸಲಹೆ ಸೂಚನೆ ನೀಡಲು ಮರೆಯದಿರಿ ಕೃಷಿ ಹಾಡುಗಳನ್ನು ಕೇಳ್ತಾ ಇದ್ದೀರಿ ಕೇಳ್ರಿ ಇನ್ನೊಂದು ಹಾಡು ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗೊತ್ತು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಿದೆ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗೊತ್ತು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಕೂ

ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಹಾ ಹೇಳ, ಎಷ್ಟು ದಿನ ಇತ್ತು ಏನ್ ಕತೆ, ಫೋನೇ ಮಾಡಿಲ್ಲ. ನಾ ಮಾಡಿಲ್ಲಂತೆ, ಬರೋಬರ ಅದು ಬಿಡು, ಯಾರನ ಒಬ್ರು ಮಾಡಬೇಕಾಗ್ತದಲ್ಲ. ಅಂದಂಗೆ ಏನು ವಿಶೇಷ ಇವತ್ತು ನೆನಪಿಸ್ಕೊಂಡಿಲ್ಲ? ಶಿವಬಕ್ಕನ ಕತೆ ನೋಡಿದನು? ಸರಿ ನಾವು ಬಂದು ಒಳಗೆ ಸಾಮರ್ಥ್ಯ ತಯಾರಾಗಿದೆ. ಯಾಕೋ ಸ್ವಲ್ಪ ಹಸಿವೆ ಅನ್ನಿಸ್ಲಿಲ್ಲ, ಏನಾರ ಮಾಡಿಟ್ಟಾಳೆ, ಉಂಡೆ ಬರಲಿ ನನ್ನ ತೋಡ್ವಾ ತಿನ್ಕೊಂಡ್. ಮತ್ತೇನು ಏನಂತಾರ ತಿಮ್ಮನವರು? ಶಿವಕ್ಕ ಶಿವಕ್ಕ ಅಲ್ಲ ಹೇಳ, ಸರಿಯಾಗಿ ಹೇಳ, ಏನ ಕೇಳ ಶಿವಕ್ಕ. ಏ ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಬಾರಪ್ಪ ಬಾಪಿ. ಎಷ್ಟು ರುಚಿಯಾಗ್ಯವಲ್ಲ, ಎಷ್ಟು ರುಚಿಯಾಗ್ಯವ. ಏನ್ ನಿನ್ ಮನೇಲಿ ತಂದಿದ್ದೆ? ಏನ್ ಶೋಭಕ್ ಮಾಡಿದ್ದು? ನಾನೇ ಕಾಣಿಸಿದ್ರೆ ನನಗೆ ಕಾಣಿಸ್ಲಿಕ್ಕೆ ನಾ ಮಾಡಿದ್ವಿ. ಶೋಭಕ್ಕ ಹಿಂಗ್ ಏಸ್ ಮಂದಿ ತಿಂದೋಗ್ಯಾರ ಅಂದ್ ಉಂಡಿ ಅವಲಕ್ಕಿ ಮನೆಗೆ? ಯಾರು ಬರ್ತಾರೆ? ಯಾರು ಬರಂಗಿಲ್ಲ, ಬರಲ್ದು ತಿನ್ನೋಂತವ್ರು ನೀವೇ ಇಬ್ರು. ಸೌರ್ ಸೌರ್ ನಾವಿಬ್ರು ಅಂತ ಹೇಳಿ ನಾಳಿನ ದಿವ್ಸ ಹಂಗೆ ಫೋನ್ ಮಾಡ್ಕೊಂಡ್ ನಿಂತ ನಾವ್ ಸುಮ್ಮನ್ ಒಳಗ್ ಹೋಗಿ ಬಂದ್ರು ಇದು ನೀವೇ ಒಯ್ದಿರ ಪೈಕಿ ಹೇಳೋದು. ಐದ್ ನಿಮಿಷ ಆಯ್ತು ಕೂತೀವಿ, ಎಲ್ಲಿ ಆಗ್ತದೆ ಐದ್ ನಿಮಿಷ? ಫೋನ್ ಮಾಡ್ಲಿಕ್ಕೆ ಐದ್ ನಿಮಿಷ ಆಗಿಲ್ಲ. ಮಾರಿ ಮಾಡಿ ನೀವು ಮಾತಾಡ್ಲಿಕ್ಕೆ? ಹೌದು, ಬಿಡಿ ಬಾಗಿಲು ಕುಲ ಇಟ್ಟಿ ನಾವು ಬಂದು ಮಾತಾಡಿ ಮತ್ತೆ ಬೆಳಕಂದೆ ಹಸಿವಾಗಿ ಅವ್ರ ಹಾಕಿರು. ನಂದ ಏನು ಮಾಡ್ಬೇಡ, ಒಳಗ್ ಹೋಗ್ಸಿದ ಅವ್ಲಿಕ್ಕೆ ಡಬ್ಬಿ ಕುಲದ ಉಂಡಿ ಡಬ್ಬಿ ಕುಲದ ಒಳಗ್ ಹೋಗಿ ಉಂಡಿ ಅವ್ಲಿಕ್ಕೆ ಹಾಕೊಂಡು ಬಂದ್ ನಾವ್ ತಿನ್ನ ಮುಂದೆ ನೀನ್ ಕರ್ದಾಗ ಬಂದಿ. ಆಯ್ತು ತಗೋಪ್ಪ, ಖುಷಿಯಿಂದ ತಿನ್ಲಿಕ್ಕತ್ತಿರಲೋ, ಸಾಕು ಬಿಡು. ಆಯ್ತು, ನಾವೇನೋ ಖುಷಿಲಿ ತಿಳಿತೀವಿ, ಆದ್ರ ಇದೇನು ಮೊಬೈಲ್ ನಲ್ಲಿ ಮಾತಾಡ್ಲಿಕ್ಕೆ ನೋಡು, ಇದು ಖುಷಿ ವಿಷಯ ಅಲ್ಲ. ಅಲ್ಲಪ್ಪ, ಅದಕ್ಕೊಂದ್ ಲಿಮಿಟ್ ಅನ್ನೋದು ಇರ್ತದಲ್ಲ. ತಾಸ್ಗಟ್ಲೆ ಮಾತಾಡ್ಲಿಕತ್ತೀನಿ, ಈಗ ಐದ್ ನಿಮಿಷ ಆಗಿಲ್ಲ ಇನ್ನಂತ ಹೇಳಿಕತ್ತೀನಿ. ನೀ ತಾಸ್ಗಟ್ಲೆ ಮಾತಾಡಿಲ್ಲ ಖರೆ, ಅವ್ರ ಬಂದವ್ರ ಯಾರ ಹೋದವ್ರ ಯಾರ ಅದನ್ನ ನೋಡ್ಬೇಕಾ? ಬೇಡ, ನೀನು ಅದ್ರ ಲಕ್ಷ ಬೇಕಲ್ಲ. ಶೋಭಕ ನಾಯಿನಲ್ಲಿತ್ತೀನಿ, ನೀ ಸ್ವಲ್ಪ ಮಾತಾಡಿ ಖರೆ. ಹಿಂಗ ಇದು ಮೊಬೈಲ್ ಏನದಲ್ಲ ಈ ಕಡೆ ಕಡೆ ಬಂದಿದ್ದ, ಆದ್ರೆ ಇತ್ತೀಚೆಗೆ ಇದು ಸಾರ್ವಜನಿಕ ಏನಾಯ್ತು ನೋಡು, ಅಂದ್ರೆ ಮೊಬೈಲ್ ಇಲ್ಲಾರ್ದು ಮನೇನೇ ಇಲ್ಲ ಅಂತಂದ್ರು ನಡೀತದೆ ಅಂತ ನಾ ಅನ್ಕೊಳಿತೇನೆ. ಮನೇನೂ ಇಲ್ಲ, ವ್ಯಕ್ತಿನೂ ಇಲ್ಲ. ವ್ಯಕ್ತಿನೂ ಇಲ್ಲ ಅಂತಂದ್ರ ಬಡೂರ್ ಅದಾರ ಅಂದ್ರು ಸಹಿತ ಒಂದರ ಮೊಬೈಲ್ ಅಂತ ನಾ ಅನ್ಕೊಳಿತೇನೆ. ಅಂದ್ರೆ ಏನಂದ್ರೆ ಬಿಡ್ತೇನೆ, ಮಣ್ಣೊಬ್ಬರಿಗೆಲ್ಲ ಅವ್ರಿಗೆ ಹೋಗಿತ್ತು ಶಿವಕ್ಕ, ದನ ಕಾಯ್ತಾರ ನೋಡು. ಅಂದ್ರೆ ಅದನ್ನ ಇದ್ರ ವೃತ್ತಿ ಅಂತ ಹೇಳ್ತಾ ಇಲ್ಲ ನಾನು, ಹಿಂಗೆ ಅದನ್ನೂ ಒಂದು ಗೌರವವಾದಂತದ್ದೆ. ಆದ್ರೆ ಅವ್ರು ಮೊಬೈಲ್ ಮಾತಾಡ್ಲಿತ್ತಿರು ಆಕಳ ಎಮ್ಮೆ ಕಾಯ್ಕೋತ, ಏನಪ್ಪ ಯಾರಿಗೆ ಫೋನ್ ಹಚ್ಚಿ ಅಂತ ನಂಗೆ ಮಾತಾಡ. ಇಲ್ರಿ ನಮ್ಮ ಮನೆ ರೊಟ್ಟಿ ತರ್ಬೇಕು, ಫೋನ್ ಮಾಡಿನಿ ತೋಮಾ ಅಂತೇಳಿ. ಎಷ್ಟ ಅನುಕೂಲ ಇದೆ ನೋಡೆ. ಅಲ್ಲಪ್ಪ, ಅದ್ರಲಿಂದ ಅನುಕೂಲ ಇದ್ದಲ್ಲೇ ಎಲ್ಲರೂ ಇಟ್ಕೋತಾರಲ್ಲ, ಸುಮ್ನೆ ಅಂದ್ರೆ ಯಾರು ಇಟ್ಕೊಂಡ್. ಸ್ವಲ್ಪ ದಿವಸದಾಗ ಇದು ಮನಿ ಮನಿ ಮಾತಾಗ್ಯದ ಅಂತಂದ್ರ ಸರಳ ಅನುಕೂಲದ ಉಪಯೋಗ ಬರ್ತದ ಅಂತಂದಾಗ ಇಷ್ಟೆಲ್ಲ ಆಗ್ಯದ. ಇಲ್ಲಂದ್ರೆ ಯಾರ ನಿನ್ ಮನೆಗೆ ಬಂದು ನಿಮ್ ಮೊಬೈಲ್ ತಗೋ ಅಂತ ಹೇಳ್ರಿ. ಇಲ್ಲ, ಆದ್ರೆ ಶೋಭಕ್ಕ ನಾನು ಅದನ್ನು ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತ ವಿಷಯ. ಹಂಗ ಯಾವುದೇ ಒಂದು ವೈಜ್ಞಾನಿಕ ಒಂದು ಕಂಡಿಡಿದಾರ ಅನ್ವೇಷಣೆ ಏನಿದೆ ಅದು ನಾವು ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡ್ಬೇಕು. ಖರೇ ಅದ ರಾಜಣ್ಣ, ಈಗ ನೀನ್ ಹೇಳಿದ್ರೆ ವೈಜ್ಞಾನಿಕ ಉಪಕರಣಗಳನ್ನು ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡ್ಬೇಕು ಅನ್ನೋದು. ಈಗ ಪ್ರತಿಯೊಬ್ಬರ ಮನೆಯಾಗೂ ನೀ ಅದಂತ ಹೇಳಿದಲ್ಲ, ಪ್ರತಿಯೊಬ್ಬರ ಮನೆಯಾಗ ಇದ್ದದ ಅಷ್ಟೇ ಅಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಇದನ್ನ ಕೊಟ್ಟು ಬಿಡ್ತಾರೆ ಆಟ ಆಡ್ಲಿಕ್ಕೆ. ಹೌದಿಲ್ಲ, ಯಾಕಂದ್ರೆ ಆ ಹುಡುಗರು ಕಿರಿಕಿರಿ ಮಾಡ್ತಾವ ಅನ್ನೋದು ಕೊಟ್ಟು ಬಿಡೋದಪ್ಪ, ಊಟ ಮಾಡಂಗಿಲ್ಲ ಅನ್ನೋದು ಕೊಟ್ಟು ಬಿಡೋದು, ನನಗ್ ಕೆಲಸ ಆಗಬೇಕಾಗಿದೆ ಕೊಟ್ಟು ಬಿಡೋದು, ನನಗೆ ರೆಸ್ಟ್ ಬೇಕಾಗಿದೆ ಕೊಟ್ಟು ಬಿಡೋದು, ಹೊರಗೆ ಹೋಗ್ಬೇಕಾಗಿದೆ ಕೊಟ್ಟು ಬಿಡೋದು. ಅಲ್ಲ ರಜಣ್ಣ, ನಿಂಗೆ ಇನ್ನೊಂದೇನ ಗೊತ್ತಾ, ಆ ಮೊಬೈಲ್ ಒಳಗಿನ ಒಂದು ಹಾಡ ಡ್ಯಾನ್ಸ್ ಅದಕ್ಕೆ ತೋರಿಸ್ಬಿಟ್ಟಿರ್ತಾರ, ಅದು ಹಿಂಗ ಅದಕ್ಕೆ ಇದಾಗ್ಬಿಟ್ಟಿರ್ತದ, ಅದು ಅದು ಹಚ್ಚಿದ್ರೆ ಬಾಯಿ ತೀರ್ತದ, ಊಟ ಇಡಿಸ್ಕೊಂಬೋದು, ಇರ್ಲಿಲ್ಲ ಅಂದ್ರೆ ಇಲ್ಲ. ಅಂದ್ರೆ ಶೋಭಕ್ಕ, ಈಗ ನಾವು ನೀವು ಸಣ್ಣವರಿದ್ದಾಗ ಹಿಂಗೆ ಹಾಕ್ಯಾರ ಊಟಕ್ಕೆ? ಅಲ್ಲ ಅವಾಗ ಇದ್ದಿದ್ದ ಇಲ್ಲಲ್ಲ ಅದು. ಅಲ್ಲ ಅವಾಗೆಲ್ಲ ಚಂದಮಾಮ ಇದ್ದ. ಚಂದಮಾಮ ಇಲ್ಲನು? ಚಂದಮಾಮಿ ಸಾಮಾನುಗಳೇ ಆಟಿಕೆ ಸಾಮಾನುಗಳು ತಗೊಳ್ಳೋದು, ಬಾರಿಸೋದು, ಗಿಡ ತೋರಿಸ, ಚಂದಮಾಮ ತೋರಿಸ, ಮತ್ತೊಂದ್ ಮನಿ ತೋರಿಸ, ಹಕ್ಕಿ ಪಕ್ಷಿಗಳು ತೋರಿಸಿ ತೋರಿಸೋದು. ಅದಕ್ಕೆ ಈಗ ನಾವೆಲ್ಲರೂ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕಾಗ್ಯದ. ಯಾಕಂತಂದ್ರ ಈ ಮೊಬೈಲ್ ಏನ ಉಪಯೋಗ ಮಾಡಿರ್ತೀವಲ್ಲ, ನನ್ನ ಒಂದ್ ಲೆಕ್ಕದ ಪ್ರಕಾರ ಇನ್ನ UKG ಒಳಗೆ ಇದ್ದೀವಿ ಅಂತ ಅನಿಸ್ತದ, ಇನ್ನ ಡಿಗ್ರಿ ಮುಂದೆ ಹೋಗ್ಬೇಕು. ಆದ್ರೆ ನಮ್ಕಿನ ಮೊದ್ಲ ನಮ್ಕಿನ ಮನೆಯಾಗಿನ ಸಣ್ಣ ಹುಡುಗರೆಲ್ಲ ಗೊತ್ತು ಮಾಡ್ಕೊಂಡವ ನೋಡಪ್ಪ. ಅದು ಮುಂದಿನ ಬೆಳಕ. ನಾ ಹೇಳದೇನಂತಂದ್ರ ಶೋಭಕ, ಈ ಮೊಬೈಲ್ ಯೂಸ್ ಮಾಡೋದು ನಾವು ಮಕ್ಕಳ ಕೈಯಾಗ ಕೊಡೋದು, ಇದು ಬಹಳ ಲೆಕ್ಕ ಹಾಕ್ಬೇಕಾಗ್ಯದ. ನಾವು ಸರಿ ತಪ್ಪು ನಾವು ಈಗಿಂದ ನಾವು ಏನಾದ್ರೂ ಮಾಡ್ಲಿಲ್ಲ, ಇದೇನಾದ್ರೂ ನಾವು ರೂಢಿ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಮುಂದ ಇಂತ ಒಂದು ದಿವಸ ಬರ್ಬೋದಲ್ಲ, ನಾವು ಆ ಮೊಬೈಲ್ ತಗೊಂಡು ನಮ್ ತಲೆ ಹುಡ್ಕೊಂಡ್ರು ನಮ್ಗೆ ಉತ್ತರ ಸಿಗೋದಿಲ್ಲ. ಮುಂದಲ್ಲ ರಾಜಣ್ಣ, ಮುಂದನ್ಬೇಡ, ಈಗೇನೆ ಆ ಪರಿಸ್ಥಿತಿ ಬಂದ್ ಬಿಟ್ಟದ. ನಾ ಹೇಳಿಕತ್ತಿನಲ್ಲ ಊಟ ಮಾಡಂಗಿಲ್ಲ ಅಂತ ಹೇಳಿ ಒಬ್ರು ಕೂಸಿನ ಕೈಯಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ಲಕ್ಕೆ, ಅದೇ ರೂಢಿ ಆಯ್ತು. ಈಗ ಸ್ಕೂಲಿಗೆ ಹೋಗ್ಲಿಕ್ಕದ ಕಣ್ಣು ಕಾಣಿಸೋಲ್ದ, ಅದಕ್ಕೆ ಬೋರ್ಡ್ ಮೇಲೆ ಏನ್ ಬರೀತಾರ ಅದನ್ನ ಕಾಣಿಸೋಲ್ದಾಗ್ಯದ. ಅದಕ್ಕೆ ನೋಡು, ಅದಕ್ಕೆ ನಾವು ತಾಯಿ ತಂದೆ ಪೋಷಕರು ಏನಂತಂದ್ರ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ನೋಡು, ಕಿರಿಕಿರಿ ಮಾಡ್ತಾವ್. ಆದ್ರೆ ನಾವು ಕಿರಿಕಿರಿಯನ್ನ ತಾಳ್ಕೊಳ್ಳುವಂತ ತಾಳ್ಮೆ ನಾವು ಬೆಳೆಸ್ಕೋಬೇಕು ಬೆಳೆಸ್ಕೋಬೇಕು. ಇನ್ನೊಂದು ರಜಾರಕ್ಕೆ ಅವ್ರ ಮೈಂಡ್ ಡೈವರ್ಟ್ ಮಾಡ್ಬೇಕು. ಇನ್ನೊಂದು ರಜಣ್ಣ, ಈಗ ಸಣ್ಣ ಮಕ್ಳು ಇರ್ತಾವ, ಕೊನೆಗಿಂದ ಆಳ್ತಾವ, ಒಂದ್ ಐದ್ ನಿಮಿಷ ನಡಿ ಹೆಂಗೋ ಮಾಡಿ ರಂಭಿಸಬಹುದು, ಎತ್ತಿಟ್ಕೋಬಹುದು. ಈಗ ಸ್ವಲ್ಪ ಮಧ್ಯ ವಯಸ್ಕೇನ್ ಬಂದಿರ್ತಾರಲ್ಲ ಹುಡುಗರು, ಅವ್ರು ಈ ಕಡೆಲ್ಲ ಆ ಕಡೆಲ್ಲಪ್ಪ, ಕಡೆ ಬೈದ್ರ ಶಟ್ಕೊಂಡು ಹೋಗಿ ಕೊಡ್ತಾರ, ಎಂಜಾಯ್ ಮಾಡ್ತೀವಂತಾರ, ಎಲ್ಲಿ ಹಿಲ್ಸ್ ಇದಕ್ಕಂತ ಹೇಳಿ ಹೋಗ್ತಾರ, ಆಮೇಲೆ ನದಿಗಳಿಗಂತ ಹೋಗ್ತಾರ, ಪಿಕ್ನಿಕ್ ಅಂತ ಹೋಗ್ತಾರ. ಆಯ್ತು, ತುತ್ತ ತುದಿಗೆ ಹೋಗಿ ಅದು ಸೆಲ್ಫಿ ಅಂತ ತೆಕ್ಕೊಂಬದಪ್ಪ. ಇದು ಒಂದು ದೊಡ್ಡ ಸೆಲ್ಫಿ ಬಹಳ ಈಗ ಎಲ್ಲರಿಗೂ ಅಲ್ಲ ಶಿವಕ್ಕ, ಸೆಲ್ಫಿ ಹುಚ್ಚಿನಾಗ ಏಸ್ ಮಂದಿ ಜೀವ ಕಳ್ಕೊಂಡ್ರ. ಹೌದು, ಬಹಳ ಮಂದಿ. ಹೌದು, ಈ ಜೀವ ಮತ್ ಸಿಗ್ತೇನು ಸಿಗುದಿಲ್ಲ. ಅವ್ರ ಗ್ರೂಪ್ ಹೋಗಿರ್ತಾರ, ಯಾರ ಗ್ರೂಪ್ ನನ್ ಮಿಸ್ ಆಗ್ಯಾರ ಅಂದ್ರೆ ಗೊತ್ತಾಗಂಗಿಲ್ಲ ಅವ್ರಿಗೆ, ಎಲ್ಲಿ ಹೋಗ್ಯಾರ ಇವರು ಅಂತ ಅವಾಗ ಹುಡುಕಾಡ್ಲಿಕ್ಕೆ ಚಲೋ. ಹೌದಿಲ್ಲ ಅಂತಂದ್ರ ವಿನಕ್ಕ ನೀವು ಒಳ್ಳೆ ವಿಷಯ ತೆಗ್ದಿ, ನಾನದನ್ನು ಒಂದ್ ಎಲ್ಲೋ ಹೋದಾಗ ಅದ್ ನೆನಪು ಇರಬೇಕು, ಮೆಮೊರಿ ಇರಬೇಕು, ಓಕೆ. ಆದ್ರೆ ಮೆಮೊರಿ ನಾವ್ ಇರ್ಲಾರ್ದಂಗ ಆಗ್ಬಾರ್ದು. ಹೌದಿಲ್ಲ, ನಮ್ಮನ್ನ ತಗೊಂಡು ಮೆಮೊರಿ ಹೋಗ್ಬಾರ್ದು. ಹೌದಿಲ್ಲ, ಅದಕ್ಕ ನಾವು ಫೋಟೋ ತಗೊಳ್ಳೋ ಮುಂದ ಎಲ್ಲಿ ನಿಂತೀವಿ, ಎಲ್ಲಿ ಜಾಗ ಅದ ಅನ್ನೋದನ್ನ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತೀವ, ಅದು ನಾವು ಖಾತ್ರಿ ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಎಲ್ಲಿ ನಾವು ಫೋಟೋ ತಗೊಳ್ಳ, ಏನ್ ಮಾಡೋಣ ಅಂತ ವಿಚಾರ ಮಾಡಿ ನಾವು ಫೋಟೋ ತಗೊಂಡ್ವಿ ಅಂತಂದ್ರ ಮೆಮೊರಿನು ಉಳಿತದ, ನಾವು ಉಳಿತೀವಿ. ಅದಕ್ಕೆ ನಾವು ಪ್ರತಿಯೊಬ್ಬರು ನಮ್ಮ ಮನೆಯೊಳಗ ಈ ಮೊಬೈಲ್ ಬಗ್ಗೆ ಒಂದು ಕಟ್ಟುನಿಟ್ಟಿನ ಒಂದು ಶಾಸನ ಮಾಡ್ಕೋಬೇಕು. ನೀ ಶಾಸನಕ್ಕೆ ಬಂದಿನಿ, ಏನದು ಶಾಸನ? ಏನ್ ಶಾಸನ ಅಂತಂದ್ರ ಗೊತ್ತಿಂದ ಏನ್ ಅನ್ಕೊಂಡಿನಿ ಅಂತಂದ್ರ, ನಾನು ಒಂದ್ ದಿವಸಕ್ಕ 4-5 ತಾಸ ಅಷ್ಟೇ ಫೋನ್ ಯೂಸ್ ಮಾಡ್ತೀನಿ ಅನ್ನೋದು ಮೊದಲ ಕಂಡೀಷನ್. ಅಂದ್ರ ಫೋನ್ ಬಂದಿದ್ದು ಫೋನ್ ತಗೊಳ್ಳುದು, ಫೋನ್ ಮಾಡಿದ್ರೆ ಫೋನ್ ಮಾಡೋದು, ಆಮೇಲೆ ಈ ಮೆಸೇಜ್ ನೋಡುದು, ವಾಟ್ಸ್ಆಪ್ ಮಾಡುದು, ಸೋಷಿಯಲ್ ಇವನ್ ಸೈಟ್ ಅವಲ್ಲ ಅದಕ್ಕೆ ವಿಸಿಟ್ ಮಾಡುದು, ಒಂದ್ ತಾಸ ಒಂದ್ ದಿವಸಕ್ಕೆ ಫಿಕ್ಸ್ ಅಂತಂದ್ರೆ ನೀ ಅನ್ಬೋದು, ಏನಪ್ಪ ಹಿಂಗಾದ್ರ ನಾನು ಈಗ ಏನ ಮೆಸೇಜ್ ಕಳೆದ್ರೆ ನೋಡುದಿಲ್ಲ ಅಂತ ಅನ್ಬೋದು. ಅಲ್ಲಪ್ಪ, ಇದು ದಿನಾನೇ ಇಟ್ಕೊಂಡ್ರೆ ಹ್ಯಾಂಗ ಅಂತ ನಾವ್ ವಿಚಾರ ಮಾಡ್ಲಿಕ್ಕೆ. ಮೊದಲ ಒಂದ್ ತಾಸು ಮಾಡೋಣ ಹಿಂಗ, ಆಮೇಲೆ ದಿನಕ್ಕೆ ಬರೋಣ. ಒಮ್ಮೆ ಸಿಗಲಾರ್ದು ಚಂದಮಾಮ ಹಿಡಿದ ಚಂದಮಾಮರು ಸಿಗೋದಿಲ್ಲ, ನಮ್ ಕಾಯ್ಕಾನು ಗಟ್ಟಿ ಉಳಿದಿಲ್ಲ. ನಿಂದನು ಕರೆಯದ, ನಾನು ಅದನ್ನು ಒಂದೊಂದು ತಾಸು ಎರಡೆರಡು ತಾಸೆಲ್ಲ ಶುರು ಮಾಡೋಣ. ಅಷ್ಟರ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಣ, ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ಬೋದು, ಅದು ನಮ್ದೇ ಕಾನೂನು. ಇದಕ್ಕೇನು ಯಾರ ಸರ್ಕಾರ ಕಾನೂನು ಪಾಸ್ ಮಾಡ್ಬೇಕಂತ ಅಲ್ಲ, ನಮ್ಮ ಹೆಲ್ತ್ ನಾವು ಕಾಪಾಡಿಕೊಳ್ಕೊಳ್ಳೋ ಸಲುವಾಗಿ ಸರ್ಕಾರ ಹಾಕ್ಬೇಕಪ್ಪ, ನಾವೇ ಮಾಡ್ಕೋಬೇಕು. ಹೌದಲ್ಲ, ಅದಕ್ಕೆ ಈ ಒಂದು ರೆಸೊಲ್ಯೂಷನ್ ನಾನು ಮಾಡ್ಕೊಂಡೆ ನೋಡು. ಆಮೇಲೆ ಈಗ ಹೇಳಿದ್ದೀನಿ ನಿಮ್ಮಿಬ್ರಿಗೆ, ನೀವೇನ ಮೆಸೇಜ್ ಕಳಿಸ್ರಿ, ಆ ಮೆಸೇಜ್ ಮೇಲೆ ನಂಬಿಕೆ ಇಟ್ಟುಕೊಂಡು ರಾಜಣ್ಣ ಬರ್ತಾನ, ರಾಜಣ್ಣ ತರ್ತಾನ ಅನ್ಕೊಂಡ್ರಿ ಅಂದ್ರೆ ಸುಳ್ಳು. ಇಲ್ಲ ಕೆಲಸ ಅದಾಯ್ತು ಬಿಡು. ನಾ ಏನ್ ಅನ್ಲಿಕತ್ತಿದ್ದೆ ಅಂದ್ರೆ, ನನಗೆ ಇವತ್ತು ಮಧ್ಯಾಹ್ನ ಏನೋ ಬೇಕಾಗಿತ್ತಂದ್ರೆ ಮುಗಿದೋಯ್ತಪ್ಪ, ನನ್ನ ಕೆಲಸನೇ ಮುಗಿದಂಗ ಆಗ್ತದ. ಫೋನ್ ಮಾಡಿ ಹೇಳಲ್ಲ, ಫೋನ್ ತಗೋತೀನಿ ಅಂತ ಹೇಳಿ ನಿನಗೆ. ಹೌದೌದು, ಫೋನ್ ಮೇಲೆ ಅದೇನಾಯ್ತು, ನೀ ಅಲ್ಲೇನ್ ಮಾಡಿದಿ, ಶಾಪಿಂಗ್ ಏನ್ ಮಾಡಿದಿ, ಯಾವ ಸೀರೆ ಖರೀದಿ ಮಾಡಿದಿ ಅಂತ ಹೇಳಿ ತಾಸು ಗಂಟೆ ಮಾತಾಡೋದು. ಅಲ್ಲ ರಾಜಣ್ಣ, ಹಲೋ ವಿಚಾರ ತಿಳಿಸ್ಬಿಟ್ಟು ನೋಡಿ ಇವತ್ತು ನೀನು. ನಿನ್ನ ಅನ್ಕೊಂಡೆ ಬಂದೆ, ನೀನು ಆಕಿನ ಕೈಯನ್ ಜಲ್ದಿ ಮೊಬೈಲ್ ಬೇಡಲ್ಲ, ಮೊಬೈಲ್ ಹಿಡ್ಕೊಂಡು ನಾವು ಮಾತಾಡಿದ್ರು ಸಹಿತ ಮೊಬೈಲ್ ಹೇಳಕ್ಕೆ. ಈಗ ನನಗೆ ಬಹಳ ಕಡೆ ಓಡಾಡೋದ ಕೆಲಸಗಳಿರ್ತಾವಪ್ಪ, ಸಂಘ ಬೇರೆ ಮಾಡ್ಕೊಂಡಿವೆ ಅವು, ಈ ಸಂಘದ ಮಂದಿ 20 ಮಂದಿ, ಬೇರೆಯವ್ರಿಗೆ ಸಂಘ ಮಾಡಿಸ್ತೀನಿ ಅವ್ರು ಒಂದಿಷ್ಟು ಮಂದಿ, ಹಿಂಗ ಬಹಳ ಬಹಳ ಬೇರೆ ಬೇರೆ ಮಂದಿ ಕೆಲಸಕ್ಕೆ ಫೋನ್ ಮಾಡ್ತಿರ್ತಾರ. ನಾ ಹಂಗ ನಿಮ್ಮಂಗ ಇಟ್ಕೊಂಡು ಕೂತ್ನಿ ಅಂದ್ರೆ ನನಗೆ ಹೆಂಗ ಬಗೆಹರಿಬೇಕು? ಒಪ್ಕೊಂಡೆ, ನೀನು ಬಹಳ ಬಿಜಿ ಇದ್ದಿ, ಸೋಶಿಯಲ್ ವರ್ಕ್ ಮಾಡ್ತಿ, ಸಮಾಜದಾಗ ಬಹಳಷ್ಟು ಗುರುತಿಸ್ಕೊಂಡಿದ್ದಿ. ಇವತ್ ನಮಗ್ ಇಷ್ಟ ಸಿಕ್ಕಿದೆ ದೊಡ್ಡದೈತೆ. ನಾ ಏನ್ ಹೇಳ್ತೀನಿ ಗುರ್ತೀನಿ, ಈಗ ಒಂದ್ ಅಂಗಡಿ ಇರ್ತದ, ಅವ್ರ ಬಿಸ್ನೆಸ್ ಇರ್ತದ, ಟೈಮ್ ಹಾಕಿರ್ತಾರ ಬೆಳಿಗ್ಗೆ 10 ರಿಂದ ಸಾಯಂಕಾಲ 8 ಗಂಟೆ ತನ, ರಾತ್ರಿ 9 ಗಂಟೆ ಟೈಮ್ ಹಾಕಿರ್ತಾರ. ಹಂಗ ನೀನು ನಿನಗೆ ಬೇಕಾದವರಿಗೆ ಒಂದು ರೂಢಿ ಮಾಡಿಸ್ಬೇಕು. ಶೋಭಕ್ಕನ ಮೆಸೇಜ್ ನೋಡ್ಬೇಕು, ಶೋಭಕ್ಕನ ಜೊತೆಗೆ ಮಾತಾಡಬೇಕು ಅಂದ್ರೆ ಈ ಟೈಮ್ನಾಗ ಮಾತಾಡಬೇಕು ಅಂತೇಳಿ ನಾವು ಒಂದೆರಡು ಸಲ ಅವ್ರಿಗೆ ತಿಳಿಸಿದ್ವಿ, ಮೆಸೇಜ್ ಕೊಟ್ಟಿವಿ ಅಂತಂದ್ರೆ ಬರಬ್ಬರ ಅದೇ ಟೈಮ್ಗೆ ಮಾಡ್ತಾರ. ಶೋಭಕ್ಕನ ಮೇಲೆ ಕೆಲಸ ಆಗಬೇಕಾಗಿರ್ತವ್ರಿಗೆ ಅಂತಂದ್ರೆ ಶೋಭಕ್ ಹೇಳ್ದಂಗೆ ಕೇಳ್ಬೇಕು. ಯಾಕೆ ಹೇಳ್ತೀನಿ ಶೋಭಕ್ ಅಂತಂದ್ರೆ, ಇದನ್ನ ನಾವು ಸೀರಿಯಸ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಶುರು